ಆದ್ರಿಂದ ನಾವು ಈಗ ಅಜ್ಜ ನೆಟ್ಟ ಆಲದ ಗಿಡಕ್ಕೆ ನೀನು ಹಾಕೊಳ್ಳೋದಲ್ಲ. ನಾವು ಈಗ ಬದಲಾವಣೆ, ಈಗ ಗ್ಲೋಬಲೈಸೇಷನ್, ಜಾಗತೀಕರಣ ಇದೆ, ಈಗ ಜಗತ್ತೇ ಒಂದು ಮಾರುಕಟ್ಟೆ. ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಅಡಿಕೆಯ ಬೆಳೆಯನ್ನು ಬೆಳಿಬೇಕು. ಮತ್ತು ನನ್ನ ಅನುಭವ ಅಥವಾ ನನ್ನ ನಂಬಿಕೆ ಅಂದರೆ, ಅಡಿಕೆ ಬೆಳೆಗೆ ಸಾಂಪ್ರದಾಯಿಕವಾದಂಥ ಉಪಬೆಳೆಗಳಿದೆ. ಸಾಂಪ್ರದಾಯಿಕ ಉಪಬೆಳೆ ಅಂದರೆ ಉದಾಹರಣೆ ಏಲಕ್ಕಿ ಇರಬಹುದು, ಕಾಳು ಮೆಣಸ ಇರಬಹುದು, ಬಾಳೆ ಇರಬಹುದು, ಇವೆಲ್ಲವೂ ಕೂಡ ಸಾಂಪ್ರದಾಯಿಕವಾದಂಥ ಉಪಬೆಳೆ. ಈ ಸಾಂಪ್ರದಾಯಿಕ ಉಪಬೆಳೆಗಳನ್ನು ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಕೇಳಿದರೆ, ಒಮ್ಮೆ ಅಡಿಕೆ ಏನಾದರೂ ಕೈ ಕೊಟ್ಟರೆ ನಮ್ಮ ಜೀವನಕ್ಕೆ ಈ ಉಪಬೆಳೆ ಅನುಕೂಲ ಆಗ್ತದೆ. ಆದ್ದರಿಂದ ಈ ಸಾಂಪ್ರದಾಯಿಕ ಉಪಬೆಳೆಯನ್ನೂ ಕೂಡ ನಮ್ಮ ಪ್ರಧಾನ ಬೆಳೆಯ ಜೊತೆಗೆ ಬೆಳೀತಾ ಬಂದರೆ ಅದು ನಮಗೆ ಅನುಕೂಲ ಆಗ್ತದೆ. ಮತ್ತು ಪ್ರಧಾನ ಬೆಳೆ ಹೆಚ್ಚು ಕಡಿಮೆ ಕೈ ಕೊಟ್ಟರೆ ಅನ್ನೋದಕ್ಕಿಂತ, ಇದು ಸಹಜವಾಗಿ ಅಲ್ಲಿರ್ತಕ್ಕಂಥ ತೇವಾಂಶ, ನೆರಳು, ಬೆಳಕು ಎಲ್ಲವನ್ನೂ ಕೂಡ ಅದಕ್ಕೆ ಎಷ್ಟು ಬೇಕೋ ಅಲ್ಲಿ ಸಿಗ್ತಾ ಇರುತ್ತೆ. ಅಲ್ಲಿ ಭೂಮಿ ನಾವು ಸಮರ್ಪಕವಾಗಿ ಬಳಸ್ಕೊಂಡಂಗಾಗುತ್ತೆ, ಆದಾಯ ಸಹಜವಾಗಿ ಹೆಚ್ಚಾಗುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡೋದು, ನಮ್ಮ ಅಡಿಕೆ ತೋಟ ಆರೋಗ್ಯಪೂರ್ಣವಾಗಿದೆ ಅದಕ್ಕೇನು ತೊಂದರೆ ಆಗುತ್ತೋ ಏನೋ, ಒಳಬೇಳೆ ಹಾಕೋದು ಬೇಡ ಅನ್ನುವಂಥ ತಿಳುವಳಿಕೆ ನಾ ತಪ್ಪು ಅಂತ. ಹೌದು, ಖಂಡಿತ ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಈಗ ನಾನೇ ಹೇಳ್ತಾ ಇರೋದು ಅದರ ಧಾರಣೆಯಲ್ಲಿ, ಅದರ ರೇಟ್ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಇತ್ತೀಚಿನ ಒಂದು ಸಂಶೋಧನೆ ಅಂದರೆ, ಅಡಿಕೆ ಗಿಡಗಳು ಏನಿದೆ, ನಾವು ಮರಗಳು ಅಂತಲೂ ಬಳಸ್ತೇವೆ, ಅದನ್ನು ಗಿಡಗಳಂತಲೂ ಕೂಡ ಅದನ್ನು ಬಳಸ್ತೇವೆ, ಅದರಲ್ಲಿ ಹೆಚ್ಚು ಆಕ್ಸಿಜನ್ ಸಹಿತ ಅದು ಬಿಡುಗಡೆಯನ್ನು ಮಾಡ್ತದೆ. ಅದು ನಮ್ಮ ಪರಿಸರಕ್ಕೆ ಪೂರಕವಾದಂತಹ ಒಂದು ಬೆಳೆ ಅದು. ಯಾಕೆಂದರೆ ಆಕ್ಸಿಜನ್ನನ್ನು ಅತಿ ಹೆಚ್ಚು ಬಿಡುಗಡೆ ಮಾಡುವ ಗಿಡಗಳ ಸಾಲಿನಲ್ಲಿ ಅಡಿಕೆ ಬರ್ತದೆ. ಮತ್ತು ಅಡಿಕೆ ಅದು ಒಂದು ಹಣ್ಣು ಅನ್ನೋದನ್ನು ನಾವು ಒಪ್ಕೊಂಡಿದ್ದೇವೆ, ಅದೊಂದು ಫ್ರೂಟ್ ಅನ್ನೋದನ್ನು ಒಪ್ಕೊಂಡಿದ್ದೇವೆ, ಅದು ಆರೋಗ್ಯಕ್ಕೆ ಪೂರಕ ಅನ್ನೋದನ್ನು ಕೂಡ ನಾವು ಒಪ್ಕೊಂಡಿದ್ದೇವೆ. ನಮ್ಮ ಸಂಪ್ರದಾಯವನ್ನು ತೆಗೆದುಕೊಂಡರೂ ಕೂಡ, ನಮ್ಮ ಸಂಸ್ಕೃತಿಯನ್ನು ತೆಗೆದುಕೊಂಡರೂ ಕೂಡ, ವೀಳ್ಯ ಅನ್ನೋದೇನು ಇದೆಯಲ್ಲ ಅಲ್ಲಿ ನಾವು ಅಡಿಕೆಯನ್ನು ನಾವು ಬಳಸ್ತೇವೆ. ಆದ್ದರಿಂದ ಅದು ನಮ್ಮ ಜೀವನದ ಒಂದು ಭಾಗವಾಗಿ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾವು ಉಪಬಳೆಯನ್ನು ಯಾಕೆ ಹೇಳಿದೆ ಅಂದರೆ, ಕೆಲವೊಮ್ಮೆ ಅಡಿಕೆ ಧಾರಣೆಯಲ್ಲಿ ನಮ್ಮ ಕೈ ಕೊಟ್ಟರೆ, ಅಡಿಕೆ ಬೆಳೆ ನಮ್ಮ ಕೈ ಕೊಡೋದಿಲ್ಲ, ಒಂದು ವರ್ಷ ಸ್ವಲ್ಪ ಕಡಿಮೆ ಇದೆ, ಇನ್ನೊಂದು ವರ್ಷ ಸ್ವಲ್ಪ ಹೆಚ್ಚು ಬರ್ತದೆ, ಈ ವರ್ಷ ಬೆಳೆ ಚೆನ್ನಾಗಿದೆ, ಅಡಿಕೆ ಬೆಳೆ ಈ ವರ್ಷದ ಮಟ್ಟಿಗೆ ಚೆನ್ನಾಗಿದೆ, ಬರುವ ವರ್ಷ ಇದೇ ರೀತಿಯಲ್ಲಿ ಬೆಳೆ ಬರ್ತದೆ ಅಂತಲ್ಲ, ಇದಕ್ಕೆ ಸ್ವಲ್ಪ ಕಡಿಮೆ ಬೆಳೆ ಬರ್ಬೋದು. ನಾನು ಹೇಳೋದು ಧಾರಣೆಯಲ್ಲಿ ಕೈ ಕೊಟ್ಟರೆ ಅಂತ. ಅಡಿಕೆ ಬೆಳೆ ನಮಗೆ ಮೋಸ ಮಾಡೋದಿಲ್ಲ, ಯಾವ ಖಂಡಿತವಾಗಿ ಅದು ಮೋಸ ಮಾಡೋದಿಲ್ಲ, ಸ್ವಲ್ಪ ಬೆಳೆ ಹೆಚ್ಚು ಕಡಿಮೆ ಆಗ್ಬೋದು. ಆ ಒಂದೊಂದ್ಸಲ ಧಾರಣೆ ಕುಸಿದಾಗ ಏನಾಗ್ಬಿಡ್ತದೆ, ಧಾರಣೆ ಹೆಚ್ಚಾದಾಗ ನಮ್ಮ ಕೂಲಿಕಾರರಿಗೆ ನಾವು ಕೊಡುವ ಸಂಬಳ ಅವರು ಜಾಸ್ತಿ ಕೇಳ್ತಾರೆ. ಅನಂತರ ಒಮ್ಮೆ ಜಾಸ್ತಿ ಕೊಟ್ಟ ನಂತರ ಅಡಿಕೆಯ ದರದಲ್ಲಿ ಏನಾದರೂ ಕಡಿಮೆ ಆದರೆ ಆ ಕೂಲಿ ಅವರು ಕಡಿಮೆ ತೆಗೆದುಕೊಳ್ಳಲಿಕ್ಕೆ ತಯಾರಾಗೋದಿಲ್ಲ. ಜೊತೆಗೆ ನಾವು ಏನು ಮಾಡ್ತೇವೆ ಕೇಳಿದ್ರೆ, ಅಡಿಕೆ ಬೆಳೆಗಾರರು ಈ ಹೆಚ್ಚು ಬೆಳೆ ಬಂದಾಗ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಬದಲಾವಣೆ ಆಗ್ತದೆ. ಆ ಬದಲಾವಣೆ ಆದಂಥ ಲೈಫ್ ಸ್ಟೈಲಿಗೆ ಮತ್ತೆ ನಾವು ಡಿಮೋಷನ್ ಹಿಂದಕ್ಕೆ ಸರಿಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಇವೆಲ್ಲ ನಾವು ಗಮನದಲ್ಲಿ ಇಟ್ಟುಕೊಂಡು ಅಡಿಕೆಯನ್ನು ಬೆಳಿಬಹುದು. ಅದಕ್ಕೊಂದ್ಸಲ ಭಾವನಾತ್ಮಕವಾಗಿ ಅಡಿಕೆ ಜೊತೆಗೆ ನಿಮಗೆ ಸಂಬಂಧ ಬೆಳೆದುಬಿಟ್ಟಿದೆ. ಖಂಡಿತವಾಗಿ ಭಾವನಾತ್ಮಕವಾದ ಸಂಬಂಧವೇ. ಈಗ ನನಗೆ ಅನಿಸೋದು, ನಾನು ಸ್ವಲ್ಪ ನಂದು ಲಿಮಿಟೆಡ್ ಪ್ಲೇಸ್ ಏನಿದೆ, ಭೂಮಿಯ ಆಕಾರ ಬಹಳ ಚಿಕ್ಕದು. ನನಗೆ ಯಾವ ಗಿಡಗಳನ್ನು ಯಾವಾಗ ನೆಟ್ಟಿದ್ದೇನೆ ಅದನ್ನು ನೆಟ್ಟದ ದಿನ ನನಗೆ ನನ್ನ ಡೈರಿಯಲ್ಲೇ ಇದೆ. ಅದಕ್ಕೆ ಇಲ್ಲಿ ತನಕ ಯಾವ ಆಹಾರವನ್ನು ಕೊಟ್ಟಿದ್ದೇನೆ ನನಗೆ ನೆನಪಿದೆ. ಅದಕ್ಕೆ ಎಷ್ಟು ವರ್ಷಕ್ಕೆ ಫಲ ಬಂದಿದೆ ಅನ್ನೋದು ನಾನು ಹೇಳಬಲ್ಲೆ. ಅದು ಏನಾಗ್ತದೆ, ನಾವು ಗಿಡಗಳ ಜೊತೆಗೆ ಮರಗಳ ಜೊತೆಗೆ ಒಂದು ಸಂವಹನ ಕ್ರಿಯೆ ನಡೀತಾ ಇದೆಯೋ ಅಂತ, ಅದು ಅವುಗಳ ಜೊತೆಗೆ ನಮಗೆ ಮಾತಾಡಿದ ಹಾಗೆ, ಅವು ಒಂದು ಜೀವಿ ಅಂತ ಅಂದರೆ, ಅವು ಸ್ಥಿರ ಜೀವಿ ಆಗಿದ್ದರೂ ಕೂಡ ನಮ್ಮ ಜೊತೆಗೆ ಅವು ಮಾತಾಡ್ತಾ ಇವೆಯೋ ಹೇಗೆ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಈ ಕೃಷಿಕರು ಅದರ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಶಿವಮೊಗ್ಗದ ಹೆಸರಾಂತ ರೈತರು ಒಂದು ಮಾತನ್ನು ಹೇಳ್ತಾರೆ, ನೀವು ಕೊಡುವ ಗೊಬ್ಬರ ನೀರಿಗಿಂತಲೂ ಅಡಿಕೆಗೆ ನಿಮ್ಮ ಬೆವರಿನ ಹನಿ ಬೀಳಲಿ ಅಂತ, ನಿಮ್ಮ ಬೆವರು ಅದಕ್ಕೆ ತಾಗಲಿ, ಆವಾಗ ಆ ಗಿಡ ನಿಮ್ಮನ್ನ ಪ್ರೀತಿಸ್ತದೆ, ಅದೇ ರೀತಿಯಾಗಿ ಅದು ಫಲವನ್ನ ನೀಡುತ್ತದೆ ಅನ್ನೋದನ್ನು. ಇನ್ನೊಂದು ಪ್ರಯೋಗವನ್ನ ಕೂಡ ಇತ್ತೀಚಿನ ಅದರಲ್ಲಿ ಮಾಡಿದ್ದಾರೆ. ನಾವು ಅಡಿಕೆ ಗಿಡಗಳಿಗೆ ಸಂಗೀತದ ಮೂಲಕ ಚಿಕಿತ್ಸೆ ಕೊಡೋದು ಪ್ರಾರಂಭ ಆಗಿದೆ. ಈಗ ಸಂಗೀತದ ಮೂಲಕ ಚಿಕಿತ್ಸೆಯನ್ನ ಕೊಟ್ಟಾಗ ಅದು ಹೆಚ್ಚು ಈಲ್ಡನ್ನು ಕೊಡ್ತದೆ ಅನ್ನೋದನ್ನು ಇತ್ತೀಚಿನ ಸಂಶೋಧನೆ ಇಂದ ನಾವು ತಿಳ್ಕೊಂಡಿದ್ದೇನೆ. ಕೇರಳದಲ್ಲಿ ಆ ಪ್ರಯೋಗ ಆಗಿದೆ. ಅಲ್ಲಿಯ ರೈತರ ಪ್ರಕಾರ ಸಂಗೀತದಿಂದ ಹೆಚ್ಚು ಫಲ ಸಿಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ಮತ್ತು ಇನ್ನೂ ಒಂದು ಕೆಲವು ಕಡೆ ಎಷ್ಟು ಬದಲಾವಣೆ ಆಗ್ತಾ ಇದೆ ನೋಡಿ. ಈಗ ಮೊಬೈಲ್ ಜೇನು ಪೆಟ್ಟಿಗೆಗಳು ಇದೆ. ಕೆಲವರು ನೂರಾರು ಜೇನು ಪೆಟ್ಟಿಗೆಗಳನ್ನು ಇಟ್ಕೊಳ್ತಾರೆ. ಆವಾಗ ನಾನು ಈ ನಮ್ಮ ಹೂ ಅರಳುವ ಅಡಿಕೆ ಸಿಂಗಾರ ಅಂತ ಕರಿತೇವೆ, ಸಿಂಗಾರ ಅರಳುವ ಸಮಯದಲ್ಲಿ ನಾನು ಅವರಿಗೆ ಕಾಲ್ ಮಾಡಿ ಅವರು ನಮ್ಮಲ್ಲಿ ಜೇನು ಪೆಟ್ಟಿಗೆಯನ್ನು ಇಡ್ತಾರೆ. ಆ ಜೇನು ಹೆಚ್ಚು ಇದ್ದಾಗ ಅದು ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ. ಪರಾಗಸ್ಪರ್ಶ ಜಾಸ್ತಿ ಆದಾಗ ಈಲ್ಡು ಜಾಸ್ತಿ ಬರ್ತದೆ. ಈಗ ಸಾಮಾನ್ಯವಾಗಿ ಒಂದು ಮರಕ್ಕೆ ನಾವು 3 ಕೆಜಿ ಅಂತ ಹೇಳ್ತೇವೆ. 5 ಕೆಜಿ ಬೆಳೆದವರು ಇದ್ದಾರೆ ಒಂದು ಮರಕ್ಕೆ, 7 ಕೆಜಿ ಬೆಳೆದವರು ಇದ್ದಾರೆ. ಈಗ ಈ ಬೈರುಂಬೆ ಏನಿದೆ, ಅದು ತೋಟದ ಸೀಮೆ ಅಂತಲೇ ಕರೆಯಲ್ಪಡ್ತದೆ. ಅಲ್ಲಿ 1 ಎಕರೆಗೆ 20ಕ್ಕಿಂತಲೂ ಹೆಚ್ಚು ಕ್ವಿಂಟಲ್ ಅಡಿಕೆಯನ್ನು ಬೆಳೀತಾರೆ. ಅದರಿಂದ ಭೂಮಿ ಬೇಕೇ ಬೇಕು, ಅದಕ್ಕೆ ಸಹಜವಾದಂಥ ಪ್ರಾಕೃತಿಕ ಹಿನ್ನೆಲೆ ಬೇಕು ಅಡಿಕೆ ಗಿಡಗಳನ್ನು ನೆಡಬೇಕಾದ್ರೆ. ಆದರೆ ಅದರ ಜೊತೆಗೆ ನಾವು ಯಾವ ರೀತಿಗೆ ಅಡಿಕೆ ಬೆಳೆಯುವಲ್ಲಿ ನಮ್ಮ ಶ್ರಮವನ್ನು ವಹಿಸ್ತೇವೆ, ಅದು ವೈಜ್ಞಾನಿಕವಾಗೂ ಇರ್ಬೋದು, ಕೃಷಿ ಹಿನ್ನೆಲೆಯಿಂದ ಇರ್ಬೋದು, ಕೃಷಿ ಅನುಭವದಿಂದ ಇರ್ಬೋದು, ಈ ಎಲ್ಲವುಗಳ ಮೂಲಕ ನಾವೇನು ಕೃಷಿಯ ಬೆಳೀತಾವಲ್ಲ ಅದು ಬಹಳ ಪ್ರಧಾನ ಆದದ್ದು. ನಾವು ಒಂದು ಗಿಡ ನೆಡಬೇಕಾದ್ರೆ 100 ಗಿಡ ನೆಟ್ಟದ್ದನ್ನು ನೋಡಿ ಅಂತ ಹೇಳ್ತಾರೆ. ಅಂದರೆ ಒಂದು ಗಿಡ ನೆಡಬೇಕಾದ್ರೆ 100 ಗಿಡ ನೆಟ್ಟದ್ದನ್ನು ನೀವು ನೋಡಬೇಕು ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನಮಗೆ ಅನುಭವಗಳು ಕೂಡ ನಮಗೆ ಸಹಾಯ ಆಗ್ತದೆ. ಗಿಡಗಳಿಗೂ ಕೂಡ ಒಂದು ಸಂವೇದನೆ ಇದೆ ಅನ್ನುವಂಥದ್ದು, ಅದು ವೈಜ್ಞಾನಿಕವಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಮತ್ತು ಅದ್ರ ಜೊತೆಗೆ ದಿನಾನು ಅದರ ಮೈ ಸೌರದಂಗೆ ಹೋಗೋದು, ಬೇಕಾದಾಗ ನೀರು ಹಾಕೋದು, ಮತ್ತು ಅದ್ರ ಜೊತೆ ಒಡನಾಟ ಇದ್ದಷ್ಟು ನಮಗೆ ಅದು ಏನು ಬೇಕು ಏನು ಬೇಡ ಅನ್ನೋದು ಅದು ಹೇಳ್ತಾ ಇರುತ್ತೆ, ನಾವು ಸ್ಪಂದಿಸ್ತಾ ಇರ್ತೀವಿ. ಸೊ ನೀವು ಹೋದಷ್ಟು ಅದು ಖುಷಿಯಾಗುತ್ತೆ, ಬಂದ ನಾನು ಹಸ್ಕೊಂಡಿದ್ದು ಅಥವಾ ನಾನು ನೀರು ಬೇಕಾಗಿದೆ ಕೊಡ್ತಾನ ಈಗ ಅನ್ನುವಂಥದ್ದು ಇದೆಯಲ್ಲ, ಅದು ಒಂದಕ್ಕೊಂದು ಮಣ್ಣಿನ ಸಂಬಂಧ ಇದೆ, ಕರುಳು ಬಳ್ಳಿಯ ಸಂಬಂಧ ಅಂತೀವಿ. ಆ ರೀತಿ ಇದ್ದಾಗ ರೈತರು ಸಹಜವಾಗಿ ತೋಟದಲ್ಲಿ ಅಡ್ಡಾಡ್ತಾ ಇರ್ತಾರೆ, ಒಂದು ಹಣ್ಣಾಗಿರುತ್ತೆ ಕೊಯ್ಕೊಂಬರ್ತಾರೆ, ಎಲ್ಲೋ ಬಾಡಿರುತ್ತೆ ಇದು ನೀರು ಹಾಕ್ತಾರೆ, ಓ ಯಾಕೋ ಬಾಡ್ತಾ ಇದೆ ಈ ಕಡೆ ನೀರು ಹಾಕೋದು, ಇಂಥವೆಲ್ಲ ಇದಾವಲ್ಲ, ಇವೇ ಸಂಬಂಧನೇ ಬೇಕಾಗಿರೋದು. ಅದಕ್ಕೆ ಮಣ್ಣಿಗೂ ಕೂಡ ಬೇಕು, ಬೆಳೆಗಳಿಗೂ ಕೂಡ ಬೇಕು. ಖಂಡಿತವಾಗಿಯೂ ಹೌದು. ಈಗ ಕೃಷಿ ಅವನಿಗೆ ಪ್ರೀತಿ ಇಲ್ಲದಿದ್ರೆ, ಕೃಷಿಯ ಮೇಲೆ ಪ್ರೀತಿ ಇಲ್ಲದಿದ್ರೆ, ಗಿಡ ಮರ ಬಳ್ಳಿಗಳ ಬಗ್ಗೆ ಪ್ರೀತಿ ಇಲ್ಲದಂತ ವ್ಯಕ್ತಿ ಕೃಷಿಯನ್ನು ಮಾಡಲಿಕ್ಕೆ ಅವನ ಸಾಧ್ಯ ಇಲ್ಲ. ಅವನಿಗೆ ಮೊದಲು ಕೃಷಿ ಅದರಿಂದ ಎಷ್ಟು ಉತ್ಪನ್ನ ಬರ್ತದೆ ಅನ್ನೋದಕ್ಕಿಲ್ಲ, ಅದು ಕೃಷಿ ಒಂದು ಯಜ್ಞ ಅದು. ಅದರಿಂದ ನಮಗೆ ಅದ್ರ ಬಗ್ಗೆ ಪ್ರೀತಿ ಇರಬೇಕು, ಕೃಷಿಯ ಬಗ್ಗೆ ಪ್ರೀತಿ ಇರಬೇಕು, ಈಗ ಮರ ಗಿಡಗಳ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಅಂದಾಗ ಮಾತ್ರ ನಾವು ಗಿಡ ಬೆಳೆಸಲಿಕ್ಕೆ ಸಾಧ್ಯ ಇರ್ತದೆ. ಅದನ್ನು ಒಂದು ಬಿಸಿನೆಸ್ ಆ ದೃಷ್ಟಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ಬಾರ್ದು. ಅದನ್ನು ನಮಗೆ ಪ್ರೀತಿ ಇದ್ದಾಗ ಆ ಗಿಡ ಮರ ಬಳ್ಳಿಗಳ ಜೊತೆಗೆ ನಮ್ಮ ಸಂಬಂಧವೇ ವಿಭಿನ್ನವಾಗಿ ಇರ್ತದೆ. ಒಂದು ಗಿಡ ಬಾಡಿದ್ರೂ ಕೂಡ ನಮ್ಮ ಮುಖ ಬಾಡ್ತದೆ, ಒಂದು ಗಿಡ ಮುರಿದು ಬಿದ್ದರೂ ಕೂಡ ನಮಗೇನೋ ಒಂದು ನಮ್ಮ ಜೀವನದ ಒಂದು ಅಂಗ ಕಳ್ಕೊಂಡು ಅಟ್ಟು ಬೇಸರ ಆಗ್ತದೆ. ಅದರಲ್ಲಿ ಉತ್ಪನ್ನದ ಸಂಬಂಧ ಇಲ್ಲ, ನಾನು ಈ ಗಿಡಗಳನ್ನು ಎಲ್ಲಿಂದ ತಂದಿದ್ದೆ, ಇಷ್ಟು ಚೆನ್ನಾಗಿ ನೆಟ್ಟಿದ್ದೆ, ಇಷ್ಟು ಒಳ್ಳೆದಿರಿಯಾಗಿ ಬೆಳೆದು ಬಂದಿತ್ತು, ಇವೆಲ್ಲ ಗಮನಿಸಿದಾಗ ನಾವು ಗಿಡ ಮರ ಬಳ್ಳಿಗಳ ಜೊತೆ ನಮ್ಮ ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದ್ದೇ ಇರ್ತದೆ. ಅದು ಕೃಷಿಕರಿಗೆ ಇರಬೇಕು. ಕೃಷಿಕ ಉಳಿದವರ ಹಾಗೆ ಅಲ್ಲ, ಉಳಿದವರ ಹಾಗೆ ಅಲ್ಲ, ಅವನು ಇನ್ನೊಂದು ಮರಗಳ ಜೀವಿ, ಇನ್ನೊಂದು ಜೀವಿಯ ಜೊತೆಗೆ. ಜೀವಿ ಅಂದರೆ ಅದು ಅದಕ್ಕೆ ಚಲನೆ ಇಲ್ಲ, ಅದು ಮಾತಾಡೋದಿಲ್ಲ, ಅದು ಇವನಿಗೇನು ಬೇಕಂತ ಕೇಳೋದಿಲ್ಲ. ಆದರೆ ಇವನು ಭಾವನಾತ್ಮಕವಾಗಿಯೇ ಗಿಡದ ಅರ್ಥವನ್ನು ಮಾಡಿಕೊಂಡು ಅಲ್ಲಿ ವ್ಯವಹಾರವನ್ನು ಮಾಡಿಕೊಳ್ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬನೂ ಕೂಡ, ಪ್ರತಿಯೊಬ್ಬ ಕೃಷಿಕನೂ ಕೂಡ ಕೃಷಿ ಮಾಡುವಕ್ಕಿಂತ ಪೂರ್ವದಲ್ಲಿ ಆ ಗಿಡ ಮರಗಳ ಪರಿಸರದ ಜೊತೆಗೆ ಒಳ್ಳೆಯ ಸಂಬಂಧ ಪ್ರೀತಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ. ಬೀರಣ್ಣ ನಾಯಕ್ ಅವರು ಸಾಹಿತ್ಯ ಕುರಿತು ಒಲವಿರುವಂಥವ್ರು. ಹಾಗಾಗಿ ಮಣ್ಣಿನ ಜೊತೆ ಬೆಳೆಗಳ ಜೊತೆ ಬೆರೆತಿದ್ದಕ್ಕಾಗಿ, ಒಡನಾಟ ಇದ್ದದ್ದಕ್ಕಾಗಿ ನಿಮ್ಮ ಸಾಹಿತ್ಯ ಕೃಷಿ ಏನಾದರೂ ಒಂದು ಸ್ವಲ್ಪ ಹೆಚ್ಚಿನ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಯ್ತಾ ಅಂತ. ನಾನು ಈಗಾಗಲೇ ಕೃಷಿಯ ಕುರಿತು ಅನೇಕ ಲೇಖನಗಳು ನಾಡಿನ ಆಂಗ್ಲ ಮತ್ತು ಕನ್ನಡ ಪತ್ರಿಕೆಗಳಲ್ಲಿ ಬಂದಿದೆ. ಅದರಲ್ಲಿ ನಾನು ಅನೇಕ ಕೃಷಿಕರನ್ನು ಪರಿಚಯ ಮಾಡಿದ್ದೇನೆ. ಮತ್ತು ನಾನು ಮೊನ್ನೆ ಮೊನ್ನೆ ಒಂದು ನನ್ನ ಲೇಖನದಲ್ಲಿ ಕೃಷಿಯ ಜೊತೆಗೆ ಹೀಗೆ ಈ ರೀತಿಯಲ್ಲಿ ಒಂದು ಲೇಖನ ನಾನು ಮಾಡಿದೆ. ಒಬ್ಬ ಕೃಷಿಕ ತನ್ನ ಈಗ ಉದಾಹರಣೆಗಾಗಿ ಒಬ್ಬ ಅಡಿಕೆ ತೋಟಿಗ ಅಂತ ಇಟ್ಕೊಂಡ್ರೆ ಅಡಿಕೆ ತೋಟಿಗ ಇನ್ನೊಂದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಅದಕ್ಕೆ ಪೂರಕವಾಗಿ ಹೇಗೆ ಮಾಡೋಕ್ಕೆ ಸಾಧ್ಯ ಇದೆ? ಅವನು ದನಗಳನ್ನು ಸಾಕಬೇಕು, ಕೋಳಿಗಳನ್ನು ಸಾಕಬೇಕು, ಆವಾಗ ಅದು ಅವನಿಗೆ ಪೂರಕ ಆಗ್ತದೆ. ದನಗಳು ಹಾಲನ್ನು ನೀಡ್ತದೆ, ಅವ ಡೇರಿಗೆ ಅದನ್ನು ಕೊಡ್ಬೋದು, ತನ್ನ ಮನೆಗೆ ಉಪಯೋಗಿಸ್ಕೊಳ್ಬೋದು. ಅದು ಒಂದು ಕಡೆಯಾದರೆ ಆ ದನದ ಕೊಟ್ಟಿಗೆಯಿಂದ ಬರುವ ಗೊಬ್ಬರವನ್ನು ಅವನದು ನೈಸರ್ಗಿಕವಾದಂಥ ಗೊಬ್ಬರ, ಅದನ್ನು ಅವನ ತೋಟಕ್ಕೆ ಬಳಸಬಹುದು. ಈಗ ಕೋಳಿಗಳನ್ನು ಸಾಕೋದ್ರಿಂದಲೂ ಕೂಡ ಕೋಳಿ ಗೊಬ್ಬರವು ಅಷ್ಟೇ ಉಪಯುಕ್ತವಾದಂಥ ಗೊಬ್ಬರ, ಅದರಿಂದ ಅದನ್ನು ಕೂಡ ಅವನು ಸಾಕಬಹುದು. ಕೆಲವು ಕಡೆ ಈಗ ಕುರಿಗಳನ್ನು ಸಾಕ್ತಾ ಇದ್ದಾರೆ. ನಮ್ಮ ಮಲೆನಾಡಿನಲ್ಲಿ ಅದು ಸ್ವಲ್ಪ ಕಡಿಮೆ, ಅದು ಬಯಲು ಸೀಮೆಯಲ್ಲೇ ನಾವು ನೋಡಿದಾಗ ಕುರಿಗಳನ್ನು ಸಾಕ್ತಾರೆ. ಅದರ ಗೊಬ್ಬರವನ್ನು ಕೂಡ ಕೃಷಿಗೆ ಅದು ಪೂರಕವಾದದ್ದು. ನಾನು ಈ ರೀತಿಯಲ್ಲಿ ಅನೇಕ ಲೇಖನಗಳನ್ನು ನಾನು ಬರೆದಿದ್ದೇನೆ. ಏನಾಗ್ತದೆ, ಒಂದು ಲೇಖನವನ್ನು ಬರೆದಾಗ ಅದು ಎಲ್ಲ ಓದುಗರಿಗೂ ಅದು ಪರಿಣಾಮ ಆಗ್ತದೆ ಅಂತ ನಾನು ಹೇಳಿದೆ. ಆದರೆ ಕೆಲವರಿಗಾದರೂ ಅದು ಪರಿಣಾಮ ಆಗ್ತದೆ, ಪರಿಣಾಮ ಆಗಿ ಅವರನ್ನು ಅವರ ಸಂಪರ್ಕಕ್ಕೆ ಬರ್ತಾರೆ, ಅವರ ಅನುಭವವನ್ನು ತೆಗೆದುಕೊಂಡು ತಮ್ಮ ಕೃಷಿಯಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ. ಈ ದಿಸೆಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಲೇಖನ ಆಗಲಿ, ಒಂದು ಹಾಡಾಗಲಿ, ಒಂದು ಹಸೆ ಆಗಲಿ, ಮನಸ್ಸನ್ನು ಅರಳಿಸೋದು ಬಹಳ ಮುಖ್ಯ. ಮತ್ತು ಅದಕ್ಕೆ ಪೂರಕವಾಗಿ ವಿಚಾರವನ್ನು ಹಂಚೋದು ಕೂಡ ಬಹಳ ಮುಖ್ಯ. ಎದೆಗೆ ಬಿದ್ದ ಅಕ್ಷರ ಅಂತೀವಿ, ಅದು ಯಾವಾಗ ಅರಳುತ್ತೋ, ಯಾರು ಎದೆಯಲ್ಲಿ ಅರಳುತ್ತೋ ಅವ್ರಿಗೆ ಗೊತ್ತಾಗಲ್ಲ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅರಳಬಹುದು ಅಲ್ವಾ? ಹಾಗಾಗಿ ಬಿತ್ತಾ ಇರಬೇಕು, ಒಳ್ಳೆಯ ವಿಚಾರಗಳನ್ನು ಬಿತ್ತಾ ಇರಬೇಕು. ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ ಬೀರಣ್ಣ ನಾಯ್ಕ ಅವರೇ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು, ಶ್ರೋತೃಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇದುವರೆಗೆ ವಿಶ್ರಾಂತ ಪ್ರಾಂಶುಪಾಲರಾಗಿ ತೋಟಗಾರಿಕೆ ಅನುಭವಗಳು, ಯಲ್ಲಾಪುರದ ಬೀರಣ್ಣ ನಾಯ್ಕ ಮೊಗಟ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಿಗೆ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹಿ ಹೈ. फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही

ಅನ್ನರಂಬ್ಯಾರ ತಂದ ನಿಂಬಿಯ ನೀ ಅನ್ನರಂಬ್ಯಾರ ತಂದ ರಂಬ್ಯಾರ ತಂದ ಉಳಿಯ ತುಂಬೇರಿ ಬಂದ ಉಳಿಯ ತುಂಬೇರಿ ಬಂದ ಉಡಿಯ ತುಂಬೇರಿ ನಾರಿ ಮಡದಿ ರುಕ್ಮನಿಗೆ ಮಡದಿ ರುಕ್ಮನಿಗೆ ತುಂಬೀರಿ ನಾರಿ ಮಡದಿ ರುಕ್ಮನಿಗೆ